துங்கா தீரதி நின்ற சுயதி வரனாரே வேளம்மையா, துங்கா தீரதி நின்ற சுயதி வரனாரே வேளம்மையா. சங்கீத பிரிய மங்கள துகுணித ரங்க முனி குலோ துங்கா பெளம்மா, துங்கா தீரதி நின்ற சுயதி வரனாரே வேளம்மையா, துங்கா தீரதி நின்ற சுயதி வரனாரே வேளம்மையா. ಜಲ್ವ ಸುಮುಖ ಫಣಿಯಲ್ಲಿ ತಿಲಕ ನಾಮಗಳು ವೇಳಮ್ಮಯ್ಯ, ಜಲಜಮಣಿಯು ಕೊರಳೊಳು ತುಳಸಿ ಮಾಲೆಗಳು ವೇಳಮ್ಮಯ್ಯ, ಸುಲಲಿತ ಕಮಂಡಲ ದಂಡವನ್ನೇ ಧರಿಸಿಹನಿ ವೇಳಮ್ಮಯ್ಯ, ಖುಲ್ಲ ಹಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದನು ತಾನಿಲ್ಲೇ ಅಲಮ್ಮ, ತುಂಗಾ ತೀರದಿ ನಿಂತ ಸುಯತಿ ವರನಾರೇ ವೇಳಮ್ಮಯ್ಯ, ತುಂಗಾ ತೀರದಿ ನಿಂತ ಸುಯತಿ ವರನಾರೇ ವೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ದುಗುಣಿತ ರಂಗ ಮುನುಕುಲೋ ತುಂಗಾ ಪೆಳಮ್ಮ, ತುಂಗಾ ತೀರದಿ ನಿಂತ ಸುಯತಿ ವರನಾರೇ ವೇಳಮ್ಮಯ್ಯ. ಸುಂದರ ಚರಣರವಿಂದ ಶುಭ ಬುದ್ಧಿಯಲಿಂದ ವೇಳಮ್ಮಯ್ಯ, ವಂದಿಸಿ ಸ್ತುತಿಸುವ ಭೂಸುರರು ಬಲು ವೃಂದ ವೇಳಮ್ಮಯ್ಯ, ಚಂದದಲಂಕೃತಿಯಿಂದ ಶೋಭಿಸುವ ಆನಂದ ವೇಳಮ್ಮಯ್ಯ, ಹಿಂದೆ ವ್ಯಾಸಮುನಿಯಂದೆನಿಸಿದ ಕರ್ಮಂಗಿಗಳ ರಸಗದಿಂದ ರಹಿತನೇ ತುಂಗಾ ತೀರದಿ ನಿಂತ ತುಳಸಿ ವರನಾರೇ ವೇಳಮ್ಮಯ್ಯ, ತುಂಗಾ ತೀರದಿ ನಿಂತ ತುಳಸಿ ವರನಾರೇ ವೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ದುಗುಣಿತ ರಂಗ ಮುನಿ ಕುಲೋ ತುಂಗಾ ಪೆಳಮ್ಮ, ತುಂಗಾ ತೀರದಿ ನಿಂತ ತುಳಸಿ ವರನಾರೇ ವೇಳಮ್ಮಯ್ಯ. ಅಭಿನವ ಜನತನ ವಿಠಲನ ಧಾನಿಸುವ ವೇಳಮ್ಮಯ್ಯ, ಅಭಿನವ ಜನತನ ವಿಠಲನ ಧಾನಿಸುವ ವೇಳಮ್ಮಯ್ಯ, ಅಭಿವಂದಿ ಪರಿಗೆ ಅಖಿಲಾರ್ಥವ ಸಲ್ಲಿಸುವ ವೇಳಮ್ಮಯ್ಯ, ನಭಮಣಿಯಂದರಿ ಭೂಮಿಯಲ್ಲಿ ರಾಜಿಸುವ ವೇಳಮ್ಮಯ್ಯ, ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ, ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರಯತಿ, ಅಭುಜ ಭವಾಂಡದೊಳು ಪ್ರಬಲ ಕಣಮ್ಮ, ತುಂಗಾ ತೀರದಿ ನಿಂತ ತುಯತಿ ವರನಾರೇ ವೇಳಮ್ಮಯ್ಯ, ತುಂಗಾ ತೀರದಿ ನಿಂತ ತುಯತಿ ವರನಾರೇ ವೇಳಮ್ಮಯ್ಯ. ಸಂಗೀತ ಪ್ರಿಯ ಮಂಗಳ ತುಗುಣಿತ ರಂಗ ಮುನಿ ಕುಲೋ ತುಂಗಾ ಪೆಳಮ್ಮ, ತುಂಗಾ ತೀರದಿ ನಿಂತ ದುಯತಿ ವರನಾರೇ ವೇಳಮ್ಮಯ್ಯ, ತುಂಗಾ ತೀರದಿ ನಿಂತ ದುಯತಿ ವರನಾರೇ ವೇಳಮ್ಮಯ್ಯ, ವೇಳಮ್ಮಯ್ಯ, ವೇಳಮ್ಮಯ್ಯ.